ನವೋವಿಧ ಭಕ್ತಿಯಲ್ಲಿ ಒಂಬತ್ತನೆಯದು ಕೊನೆಯ ಲಕ್ಷಣ ಆತ್ಮನಿವೇದನ. ಹೇ ಭಗವಂತ ನನ್ನ ಸ್ವಾಮಿ, ಮಮ ಸ್ವಾಮಿ, ಹರೇರ್ ನಿತ್ಯಂ ಸರ್ವಸ್ಯ ಪತಿರೇವ ಚ, ನನ್ನನ್ನು ಸದಾಕಾರ ನಿರಪೇಕ್ಷನಾಗಿ ರಕ್ಷಣೆ ಮಾಡುವ ಭಗವಂತ ನಿನಗೆ ಏನು ಕೊಡಲಿ? ವ್ಯಾಸೋಚ್ಚಿಷ್ಟಂ ಜಗತ್ ಸರ್ವಂ ಅಂತ, ಈ ಜಗತ್ತಿನಲ್ಲಿರೋ ಎಲ್ಲವೂ ಕೂಡ ನಿಂದೆ ಅಂತ. ಹಾಗಾದ್ರೆ ಪರಮಾತ್ಮ ಹೇಗೆ ರಕ್ಷಣೆ ಮಾಡ್ತಾ ನಿರಪೇಕ್ಷವಾಗಿ ಅಂದರೆ, ದಾಸರ ದೃಷ್ಟಾಂತ ಕೊಡ್ತಾರೆ. ಪಕ್ಷ್ಮಗಳ ಅಕ್ಷಗಳ ಅಗಲದಲ್ಲಿ ಪಂತ ಅಕ್ಷರ ಪುರುಷನ ಅಪೇಕ್ಷೆಯಲ್ಲಿ ಕುಕ್ಷಿಯೊಳಬ್ಜದ ತ್ರಕ್ಷಾಧ್ಯಮರರ ಈಕ್ಷಿಸಿ ಕರುಣದೆ ರಕ್ಷಿಪರ ಎಂಬುದೇ ಫಲವಿದು ಬಾಳುವುದಕ್ಕೆ. ಕಣ್ಣಿನ ರೆಪ್ಪೆ ಕಣ್ಣನ್ನು ಹೇಗೆ ರಕ್ಷಣೆ ಮಾಡುತ್ತೋ, ಎಂದಿಗೂ ಅಗಲದಲ್ಲೇ ಇದ್ದಂಗೆ ಆ ರೀತಿಯಾಗಿ ಪರಮಾತ್ಮ ಯಾವುದೇ ಪ್ರತಿಫಲ ಅಪೇಕ್ಷೆ ಇಲ್ಲದೆ ಜಗತ್ತಿನಲ್ಲಿರ್ತಕ್ಕಂಥ ಜೀವರನ್ನು ಸದಾ ಕಾಲ ರಕ್ಷಣೆ ಮಾಡ್ತಾನೆ. ಬಲಿಚಕ್ರವರ್ತಿಯಂತೆ ಮನಃಪೂರ್ವಕವಾಗಿ ತನ್ನನ್ನೇ ತಾನು ಭಗವಂತನಿಗೆ ಸಂಪೂರ್ಣವಾಗಿ ಅರ್ಪಿಸಿಕೊಳ್ಳೋದೇನಿದೆಯಲ್ಲ, ಅದನ್ನು ಆತ್ಮನಿವೇದನ. ಭಗವಂತ ಕೊಟ್ಟ ಈ ಶರೀರ ಪಾಂಚಭೌತಿಕ ಶರೀರ ಸಾಧನೆಗಾಗಿ ಕೊಟ್ಟದ್ದು. ಸಾಧನ ಶರೀರವಿದು ನೀ ದಯದಿ ಕೊಟ್ಟದ್ದು, ಸಾಧಾರಣವಲ್ಲ ಸಾಧು ಪ್ರಿಯನೇ. ಸಾಧನೆಗಾಗಿ ಕೊಟ್ಟ ಈ ಶರೀರ ಬಾಡಿಗೆ ಮನೆ ಅವನೇ ಕೊಟ್ಟದ್ದು. ಇದರ ಓನರ್ ಅಧಿಪತ್ಯ ಯಾರು ಅಂದರೆ ಭಗವಂತನೇ. ಆತ್ಮ ನಮ್ಮದು, ಅದನ್ನು ಭಗವಂತನಿಗೆ ಅರ್ಪಣೆ ಮಾಡಬೇಕು. ಆತ್ಮನಿ ವೇದನಂ, ನನ್ನೊಳಗೆ ಇರುವ ಭಗವಂತನನ್ನು ಚಿಂತಿಸೋದು ಅಂತ ಅರ್ಪಣೆ ಮಾಡೋದು ಅಂದರೆ ಇದನ್ನು. ಈ ಅರ್ಥವನ್ನು ಶ್ರೀಮದಾಚಾರ್ಯ ಅಂತರ್ಯಾಮಿ ಬ್ರಾಹ್ಮಣ ಉಪನಿಷತ್ತು ವಿಷಯವನ್ನು ಕೋಟ್ ಮಾಡಿ ಹೇಳ್ತಾರೆ. ನನ್ನೊಳಗೆ ಇರುವ ಭಗವಂತನನ್ನು ಸದಾಕಾಲ ಚಿಂತಿಸೋದು, ಎಂದಿಗೂ ವಿಸ್ಮೃತಿ ಬಾರದಂತೆ ಅವನನ್ನು ಸದಾಕಾಲ ಸ್ಮರಣೆ ಮಾಡೋದು ಅಂತ. ಬಲಿಚಕ್ರವರ್ತಿಯನ್ನು ವಾಮನರೂಪಿ ಪರಮಾತ್ಮ ತ್ರಿವಿಕ್ರಮನಾದಾಗ ಮೂರನೇ ಪಾದ ಇಡೋದು ಎಲ್ಲಿ ಅಂತ ಕೇಳ್ತಾನೆ. ಆವಾಗ ಇನ್ನೇನು ಮೂರನೇ ಪಾದ ಇಡಲಿಕ್ಕೆ ಸ್ಥಳ ಇಲ್ಲ ಅಂತಾದಾಗ ಇನ್ನೆಲ್ಲಿ ಇಡಲಿ ಅಂತ ಕೇಳಿದಾಗ ಬಲಿಚಕ್ರವರ್ತಿ ಹೇಳ್ತಾನೆ, ಆತ್ಮನಿವೇದನಂ, ನನ್ನಲ್ಲಿ ನನ್ನ ತಲೆ ಮೇಲೆ ಇಡುವಂಥ ಪರಮಾತ್ಮನನ್ನು ಕುರಿತು ಪ್ರಾರ್ಥನೆ ಮಾಡ್ತಾನೆ. ತಲೆ ಅನ್ನೋದು ಜ್ಞಾನದ ಸಂಕೇತ ಅಂತ, ಎಲ್ಲ ಇಂದ್ರಿಯಗಳ ಎಲ್ಲ ಜ್ಞಾನ ಇರೋದಲ್ಲಿ ತಲೆಯಲ್ಲಿ ಅಂತ. ನಿನ್ನ ಜ್ಞಾನ ನನಗೆ ಕೊಡು, ಚಿಂತನೆ ಕೊಡು ಅಂತ ಬೇಡಿದ ಬಲಿಚಕ್ರವರ್ತಿ, ಇದು ಭಕ್ತಿಯ ಪರಾಕಾಷ್ಠೆ ಅಂತ. ಜೀವಾತ್ಮ ಭಗವಂತನನ್ನು ಸದಾಕಾಲ ಚಿಂತನೆ ಮಾಡಬೇಕು. ಈ ಶರೀರ ಅನ್ನೋದು ಬಾಡಿಗೆ ಮನೆ, ನಶ್ವರ, ಆದ್ದರಿಂದ ಆತ್ಮವನ್ನೇ ಭಗವಂತನಿಗೆ ಸಮರ್ಪಣೆ ಮಾಡಬೇಕು ಅಂತ. ಅದಕ್ಕೆ ದೃಷ್ಟಾಂತ ಅಂದರೆ, ನಾವು ಹೇಳಿದ್ದು ಅರ್ಥ ಆಯ್ತಾ ಅಂತ ಕೇಳಿದ್ರೆ ಇಲ್ಲ, ಯಾಕೆಂದರೆ ನನ್ನ ತಲೆ ಎಲ್ಲೋ ಹೋಗಿತ್ತು ಅಂತ. ಹೀಗೆ ಎಲ್ಲ ಜ್ಞಾನ ಇರೋದೆಲ್ಲಿ? ತಲೆಯಲ್ಲಿ. ಅಂತಹ ತಲೆಯನ್ನೇ ಭಗವಂತನಿಗೆ ಅರ್ಪಣೆ ಮಾಡಿದ ಅಂತ ಅಂದರೆ, ನಿನ್ನ ಜ್ಞಾನವನ್ನು ನನಗೆ ಎಂದೂ ವಿಸ್ಮೃತಿ ಬಾರದಂತೆ ಕೊಡು, ಕೊಟ್ಟ ಜ್ಞಾನವನ್ನು ರಕ್ಷಿಸು ಅಂತ ಆ ಬಲಿಚಕ್ರವರ್ತಿ ಪರಮಾತ್ಮನ ಕುರಿತು ಪ್ರಾರ್ಥನೆ ಮಾಡ್ತಾನೆ. ಈ ಮೂಲಕ ಬಲಿಯ ಅಹಂಕಾರವನ್ನು ಕಳೆದ ಬಲಿಯ ದ್ವಾರಪಾಲಕನಾದ ಪರಮಾತ್ಮ ಅಂತ. ಅಂದರೆ ಬಲಿಯ ದುರ್ಗುಣಗಳನ್ನೆಲ್ಲ ತುಳಿದು ಅವನನ್ನು ಉದ್ಧಾರ ಮಾಡಿದವನು ಪರಮಾತ್ಮ ಅಂತ. ಇಂದ್ರಾರಾತಿ ಬಾಗಿಲ ಕಾಯ್ದ ಭಕ್ತತ್ವೇನ ಸ್ವೀಕರಿಸಿ ಅಂತ ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಒಂದು ಮಾತು ಹೇಳ್ತಾನೆ. ಯಸ್ಯ ಅನುಗ್ರಹಂ ಇಚ್ಛಾಮಿ ತಸ್ಯ ವಿತ್ತಂ ಹರಾಮ್ಯಹಂ ಅಂತ. ನಾನು ಯಾರನ್ನು ಉದ್ಧಾರ ಮಾಡಬೇಕು ಅಂತ ಅಪೇಕ್ಷೆ ಪಡ್ತೀನೋ ಅವರ ಸಂಪತ್ತನ್ನು ನಾನು ಮೊದಲಿಗೆ ಅದನ್ನು ಅಪಹಾರ ಮಾಡ್ತೀನಿ ಅಂತ. ಬಲಿಯ ಒಳಗೆ ದುರ್ಗುಣಗಳು ಒಳಗೆ ಬಾರದಂತೆ ಅವನ ಮನೆಯ ದ್ವಾರಪಾಲಕನಾಗಿ ಉದ್ಧಾರ ಮಾಡಿದ ಭಗವಂತ ಅಂತ. ಆದ್ದರಿಂದ ಅನುಸಂಧಾನ ಏನಿರಬೇಕು ಅಂದರೆ, ವಿಷ್ಣೋಹೋ ಆತ್ಮನಿವೇದನಂ ಅಂತ. ನಾವು ನಮ್ಮನ್ನು ಭಗವಂತನಿಗಾಗಿ ಸಮರ್ಪಿಸ್ಕೊಳ್ಬೇಕು ಅಂತ. ಅಂದರೆ ಭಗವಂತನ ಸ್ಮರಣೆಯನ್ನು ಸದಾಕಾಲ ಮಾಡಬೇಕು ಅಂತ. ಹಾಗೆ ಮಾಡಿದರೆ ಏನು ಅಂದರೆ, ಭಗವಂತ ತನ್ನನ್ನು ನಮಗೆ ಅರ್ಪಣೆ ಮಾಡ್ಕೋತಾನೆ ಅಂತ. ಆ ರೀತಿಯಾಗಿ ಅಂದರೆ ಸದಾ ಆ ಭಕ್ತರ ಜೊತೆಗೇ ಇದ್ದು ಅವರನ್ನು ನೆರಳಿನಂತೆ ರಕ್ಷಣೆ ಮಾಡ್ತಾನೆ ಭಗವಂತ ಅಂತ. ಅದಕ್ಕೆ ದೃಷ್ಟಾಂತ ಕೊಡಬೇಕು ಅಂತ ಆದರೆ, ಅಂಬರೀಷ ಮಹಾರಾಜ ತನ್ನ ಸರ್ವಸ್ವವನ್ನು ಕೂಡ ಭಗವಂತನಿಗೆ ಸಮರ್ಪಣೆ ಮಾಡಿರ್ತಾನೆ. ಭಗವಂತ ತಾನು ಅರ್ಪಿಸಿಕೊಳ್ಳೋದ್ರ ಸಂಕೇತವಾಗಿ ತನ್ನ ಸುದರ್ಶನ ಚಕ್ರವನ್ನೇ ಅವನ ರಕ್ಷಣೆಗಾಗಿ ಕೊಟ್ಟಿದ್ದತೆಯನ್ನು ಭಾಗವತ ವರ್ಣನೆ ಮಾಡುತ್ತೆ. ಪರಮಾತ್ಮ ಸ್ವಗತ ಭೇದ ವಿವರ್ಜಿತ, ಅವನು ಬೇರೆ ಅಲ್ಲ, ಅವನ ಆಭರಣಗಳು ಅಥವಾ ಅವನ ಆಯುಧಗಳು ಬೇರೆ ಅಲ್ಲ, ಸ್ವಗತ ಭೇದ ವಿವರ್ಜಿತ. ಹಾಗೆ ಸುದರ್ಶನ ಚಕ್ರವನ್ನೇ ಪರಮಾತ್ಮ ಅಂಬರೀಷ ಮಹಾರಾಜನ ರಕ್ಷಣೆಗಾಗಿ ಕೊಡ್ತಾನೆ ಅಂತ ಭಾಗವತ ತಿಳಿಸ್ಕೊಡುತ್ತೆ. ಇನ್ನು ಶ್ರೀಮದಾಚಾರ್ಯರಲ್ಲಿ ಮುಖ್ಯವಾಗಿ ಕಾಣುವ ಲಕ್ಷಣ ಅಂತಾದರೆ ಆತ್ಮನಿವೇದನ ಅಂತ. ಶ್ರೀಮದಾಚಾರ್ಯರು ತಮ್ಮ ಜೀವನವನ್ನೇ ಭಗವಂತನಿಗಾಗಿ ಸಮರ್ಪಣೆ ಮಾಡಿದವರು, ಎಂದೂ ಸ್ವಾರ್ಥಕ್ಕಾಗಿ ಯಾರಲ್ಲೂ ಏನನ್ನೂ ಬಯಸಿದವರಲ್ಲ. ಇನ್ನು ತಮ್ಮ ಗ್ರಂಥಗಳಲ್ಲಿ ಹೇಳೋದಾದರೆ, ದಾರಾನ್ ಚುತಾನ್ ಪ್ರಿಯಾನ್ ಪ್ರಾಣಾನ್ ಪರಸ್ಮೈ ಸನ್ನಿವೇದಯೇತ್ ಅಂತ ಆದೇಶ ಮಾಡಿ ಸರ್ವ ಸಮರ್ಪಣೆಯ ಮಹತ್ವವನ್ನು ಜಗತ್ತಿಗೆ ತಿಳಿಸ್ಕೊಟ್ಟವರು ಶ್ರೀಮದಾಚಾರ್ಯರು. ಅದನ್ನೇ ದಾಸರು ತಿಳಿಸೋದು, ಹೆಂಡಿರು ಮಕ್ಕಳು ನಿನ್ನ ತೋಂಡಾರೆ ಎಂಬರು ಅಂತ. ಹೀಗೆ ಪ್ರಹ್ಲಾದರಾಜರು ಭಗವಂತನಲ್ಲಿ ಭಕ್ತಿ ಬರುವುದಕ್ಕೆ ಬೇಕಾಗಿರ್ತಕ್ಕಂಥ 9 ಮೆಟ್ಟಿಲು ಅಥವಾ ಸೋಪಾನಗಳನ್ನು ತೋರಿಸಿ ಸಾಧಕರನ್ನು ವಿಶೇಷವಾಗಿ ಅನುಗ್ರಹಿಸುತ್ತಾರೆ. ಇನ್ನು ಹನುಮಂತ ದೇವರು ಪ್ರವರ್ಧತಾಂ ಭಕ್ತಿರಲಂ ಕ್ಷಣೇ ಕ್ಷಣೆ ಅಂತ ವಾಯುದೇವರು ಹನುಮಂತನ ಅವತಾರದಲ್ಲೂ ಕೂಡ ಪರಮಾತ್ಮನಿಂದ ಎಂದಿಗೂ ಏನನ್ನೂ ಅಪೇಕ್ಷೆ ಮಾಡಿಲ್ಲ. ಅದಕ್ಕೆ ನಾವು ಪ್ರಾರ್ಥನೆ ಮಾಡಬೇಕು ಪರಮಾತ್ಮನನ್ನು, ಆ ಎಲ್ಲ ತತ್ವಾಭಿಮಾನಿ ದೇವತೆಗಳನ್ನು. ನಮೋಸ್ತು ತಾತ್ವಿಕಾ ದೇವಾಹ ವಿಷ್ಣು ಭಕ್ತಿ ಪರಾಯಣಾಹ ಧರ್ಮ ಮಾರ್ಗೇ ಪ್ರೇರೆಯಂತು ಭವಂತ ಸರ್ವಯೇವ ಹಿ. ಆ ಎಲ್ಲ ತತ್ವಾಭಿಮಾನಿ ದೇವತೆಗಳು ನಮಗೆ ಅನುಗ್ರಹ ಮಾಡಿರಿ. ಸದಾಕಾಲ ನಮಗೆ ವಿಷ್ಣು ಭಕ್ತಿ ಪರಾಯಣರ ನೀವು ಹೇಗಾಗಿದ್ದರೋ ಹಾಗೆ ನಮಗೆ ವಿಷ್ಣುವಿನಲ್ಲಿ ಉತ್ಕೃಷ್ಟವಾಗಿರ್ತಕ್ಕಂಥ ಭಕ್ತಿಯನ್ನು ನಮ್ಮ ಯೋಗ್ಯತಾನುಸಾರ ಅನುಗ್ರಹಿಸಿ ಅಂತ ಆ ರೀತಿಯಾಗಿ ಪರಮಾತ್ಮನನ್ನು ಕುರಿತು ಪ್ರಾರ್ಥನೆ ಮಾಡಬೇಕು. ಕಿಮ ಲಭ್ಯತೆ ಪ್ರಸನ್ನೇ ಶ್ರೀನಿಕೇತನೆ ಅಂತ ಪರಮಾತ್ಮ ಒಲಿಯೋದು ಕಷ್ಟ, ಒಲಿದ್ರೆ ಒಟ್ಟಿಗೆ ಎಲ್ಲವನ್ನು ಸೇರಿಸಿ ಆಯಾ ಜೀವರ ಸ್ವರೂಪ ಯೋಗ್ಯತೆಯಂತೆ ಅನುಗ್ರಹ ಮಾಡ್ತಾನೆ ಅಂತ. ಅದಕ್ಕೆ ಭಾಗವತ ನಮಗೆ ತಿಳಿಸತ್ತೆ, ಆ ಪರಮಾತ್ಮನನ್ನು ಯಾವ ರೀತಿ ನಾವು ಸ್ಮರಣೆ ಮಾಡಬೇಕು ಅಂದರೆ ಶೃಣ್ವನ್ ಗೃಢನ್ ಸಂಸ್ಮರ ಎನ್ಸ್ಚ ಚಿಂತೆಯನ್ ಅಂತ. ಶೃಣ್ವನ್ ಸದಾಕಾಲ ಭಗವಂತನ ಕಥಾಶ್ರವಣ ಮಾಡಬೇಕು, ಗೃಢನ್ ಅಂದರೆ ಧ್ವನಿ ಉಚ್ಚಾರ ಸದಾಕಾಲ ಭಗವಂತನ ನಾಮ ಸಂಕೀರ್ತನ ಮಾಡಬೇಕು, ಸಂಸ್ಮರಂ ಸದಾಕಾಲ ಪರಮಾತ್ಮನ ಚಿಂತನಾದಿಗಳನ್ನು ಮಾಡಬೇಕು, ಇತರರಿಗೂ ಶ್ರವಣಾದಿಗಳನ್ನು ಮಾಡಲಿಕ್ಕೆ ಪ್ರೇರಣೆ ಮಾಡಬೇಕು, ಸಕಲ ಕ್ರಿಯೆಗಳನ್ನು ಕೃಷ್ಣಾರ್ಪಣ ಬುದ್ಧಿಯಿಂದ ಅರ್ಪಣೆ ಮಾಡಬೇಕು, ಭಗವಂತನಲ್ಲೇ ಮನಸ್ಸಿಟ್ಟವರಿಗೆ ನ ಪುನರ್ಭವಾಯ ಕಲ್ಪತೆ ಅಂದರೆ ಮತ್ತೆ ಸಂಸಾರ ಬಂಧನಕ್ಕೆ ಒಳಗಾಗುವಂಥ ಭಯ ಅನ್ನೋದಿರಲ್ಲ. ಅದಕ್ಕೆ ಆ ರೀತಿಯಾಗಿ ಅಂದರೆ ಪುನರ್ಜನ್ಮ ಇಲ್ಲ ಅಂತ ಆದರೆ ಮೋಕ್ಷವೇ ಫಲ ಅಂತ, ಆ ಕಾರಣಕ್ಕಾಗಿ ಆ ಎಲ್ಲ ಏಕಾದಶ ಇಂದ್ರಿಯಗಳಿಂದ ಸದಾಕಾಲ ಪರಮಾತ್ಮನನ್ನೇ ಶ್ರವಣ ಮನನ ನಿಧಿಧ್ಯಾಸನ ಇತ್ಯಾದಿಗಳನ್ನು ಮಾಡಬೇಕು ಅಂತ. ಆತ್ಮ ನಿವೇದನಂ ಅಂದರೆ ಸರ್ವಸಮರ್ಪಣೆ ಅಂತ. ಗೀತೆಯಲ್ಲಿ ಶ್ರೀಕೃಷ್ಣ ಹೇಳ್ತಾನೆ, ಪತ್ರಂ ಪುಷ್ಪಂ ಫಲಂ ತೋಯಂ ಯೋ ಮೇ ಭಕ್ತ್ಯ ಪ್ರಯಚ್ಛತಿ ಅಂತ. ಅದಕ್ಕೆ ತಾತ್ಪರ್ಯದಲ್ಲಿ ಆಚಾರ್ಯ ಹೇಳ್ತಾರೆ, ನತು ಅವಿಹಿತ ಪತ್ರಾದಿ ಅಂತ. ಅಂದರೆ ಪರಮಾತ್ಮ ಏನನ್ನು ಕೊಟ್ಟರೂ ಸ್ವೀಕಾರ ಮಾಡ್ತಾನೆ, ಆದರೆ ವಿಹಿತವಾದದ್ದನ್ನು ಮಾತ್ರ ಸಮರ್ಪಣೆ ಮಾಡಬೇಕು ಅಂತ. ಇದರ ಆಧ್ಯಾತ್ಮಿಕ ಅರ್ಥ ಏನು ಅಂತ ಕೇಳಿದರೆ, ಚಂದಾಂಸಿ ಯಸ್ಯ ಪರ್ಣಾನಿ ಅಂತ ಜಗತ್ತಿನ ಒಂದು ವಿಶಾಲ ವೃಕ್ಷ ಇದೆ, ಅಲ್ಲಿ ಇರ್ತಕ್ಕ ವೇದ ಉಪನಿಷತ್ತು ಇತ್ಯಾದಿಗಳೇ ಪತ್ರ ಪುಷ್ಪ ಇತ್ಯಾದಿಯಾಗಿ ಅಂತ. ಹಾಗಾದ್ರೆ ಪತ್ರ ಅಂದರೆ ಏನು ಅಂದರೆ, ಶಾಸ್ತ್ರ ಶ್ರವಣಾದಿಗಳನ್ನು ಮಾಡಿ ಅಲ್ಲಿ ಅಂದರೆ ನಿರಂತರವಾಗಿ ಅಧ್ಯಯನ ಶ್ರವಣ ಇತ್ಯಾದಿಗಳನ್ನು ಮಾಡಿ ಆ ಮೂಲಕ ಮಧು ಜೇನನ್ನು ಸಂಗ್ರಹಿಸಿ ಅದನ್ನು ಸಜ್ಜನರಲ್ಲಿ ವಿತರಣೆ ಮಾಡೋದೇ ಆ ಪತ್ರ ಸಮರ್ಪಣೆ ಅಂತ ಈ ರೀತಿಯಾಗಿ. ಇನ್ನು ಪುಷ್ಪಂ ಅಂದರೆ ಅಹಿಂಸಾ ಪ್ರಥಮಂ ಪುಷ್ಪಂ, ಪುಷ್ಪಂ ಇಂದ್ರಿಯ ನಿಗ್ರಹ ಅಂತ. ಅಹಿಂಸಾ ಇಂದ್ರಿಯ ನಿಗ್ರಹ ಸರ್ವಭೂತ ದಯ ಸತ್ಯ ಜ್ಞಾನ ತಪಸ್ಸು ಕ್ರಿಯಾ ಧ್ಯಾನ ಇದೆಲ್ಲ 8 ಭಾವಪುಷ್ಪಗಳು. ಇಂತಹ ಸದ್ಗುಣಗಳನ್ನು ಜೀವನದಲ್ಲಿ ಅಳವಡಿಸ್ಕೊಳ್ಳೋದೆ ಪುಷ್ಪದ ಸಮರ್ಪಣೆ, ಭಗವಂತನಿಗೆ ನಾವು ಮಾಡತಕ್ಕಂಥ ಪುಷ್ಪದ ಸಮರ್ಪಣೆ. ಇನ್ನು ಫಲಂ ಅಂದರೆ ಸತ್ಕರ್ಮಗಳನ್ನು ಮಾಡಬೇಕು, ನಿಷ್ಕಾಮವಾಗಿ ಪ್ರತಿಫಲ ಅಪೇಕ್ಷೆ ರಹಿತವಾಗಿ ಆಚರಣೆ ಮಾಡಿ ಸಮರ್ಪಣೆ ಮಾಡುವುದೇ ಫಲ ಸಮರ್ಪಣೆ. ಇನ್ನು ತೋಯಂ ಅಂದರೆ ಪರಮಾತ್ಮನ ಕಥಾಶ್ರವಣ ಕೀರ್ತನಾದಿಗಳನ್ನು ಭಕ್ತಿಯಿಂದ ಜ್ಞಾನ ಅನುಸಂಧಾನ ಸಹಿತವಾಗಿ ಮಾಡಿದಾಗ ಆನಂದ ಬಾಷ್ಪ ಅಂತ ಏನು ಬರ್ತಾ ಇದೆಯಲ್ಲ, ಆ ನೀರು ಜಲ ತೋಯ ಅದು ಹೀಗೆ ಕೊಟ್ಟಾಗ ಪರಮಾತ್ಮ ಅದನ್ನು ಸ್ವೀಕಾರ ಮಾಡ್ತಾನೆ. ಬಿಗಿದ ಕಂಠದಿಂ ದೃಗ್ಬಾಷ್ಪಗಳಿಂ ಅಂತ ಆ ರೀತಿಯಾಗಿ ಪರಮಾತ್ಮನಿಗೆ ತೋಯ ಅಂದರೆ ಶ್ರವಣ ಮನನ ನಿಧಿಧ್ಯಾಸನ ಮೂಲಕ ಆ ಭಕ್ತಿ ರಸವನ್ನು ಸಮರ್ಪಣೆ ಮಾಡಬೇಕು, ಅಕೀರ್ತನಾದಿಗಳ ಮೂಲಕ ಭಕ್ತಿ ರಸವನ್ನು ಸಮರ್ಪಣೆ ಮಾಡಿದರೆ ಭಗವಂತ ಅದನ್ನು ಸ್ವೀಕಾರ ಮಾಡ್ತಾನೆ. ಈ ರೀತಿಯಾಗಿ ಒಂದು ವ್ಯಾಖ್ಯಾನ. ಇನ್ನೊಂದು ರೀತಿಯಾಗಿ ಹೇಳೋದಾದರೆ, ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತ್ಯ ಪ್ರಯಜ್ಜತಿ ಅಂದರೆ ನತು ಅವಿಹಿತ ಪತ್ರಾದಿ ಅಂದರೆ, ಎಷ್ಟೇ ಅಲ್ಪವಾದ ವಸ್ತುವಾದರೂ ಕೂಡ ಭಕ್ತಿಯ ಹಿರಿಮೆಯಿಂದ ಅದು ದೊಡ್ಡದಾಗ್ತಾ ಇದೆ. ಪರಮಾತ್ಮ ಭಕ್ತಿಯನ್ನೇ ಬಯಸ್ತಾನೆ ಹೊರತು ಭಕ್ತಿ ಬಿಟ್ಟರೆ ಅವನು ಬೇರೆ ಏನನ್ನೂ ಬಯಸೋದಿಲ್ಲ. ತ್ಯಾಗ ಹಾಗೂ ಸಮರ್ಪಣಾ ಮನೋಭಾವ ಇರಬೇಕು, ಅದು ಆತ್ಮನಿವೇದನಂ ಅಂತ. ಇದರಿಂದ ಲೋಕದ ಪ್ರಗತಿಯ ಜೊತೆಗೆ ಭಕ್ತನಿಗೆ ವೈಯಕ್ತಿಕ ವಿಕಾಸವೂ ಕೂಡ ಆಗತ್ತೆ ಅಂತ. ಅದಕ್ಕೆ ದೃಷ್ಟಾಂತ ಕೊಡಬೇಕು ಅಂತ ಆದರೆ, ಪತ್ರಂ ತುಳಸಿ ಪತ್ರವನ್ನು ವಿಷ್ಣುದಾಸ ಅನ್ನೋ ಒಬ್ಬ ಕುಂಬಾರ 100 ಸುವರ್ಣಾಭರಣಗಳಿಂದ ವೈಭವ ಆಡಂಬರಗಳಿಂದ ಪೂಜಿಸಿದ ಚೋಳರಾಜನ ಪೂಜೆಗಿಂತ ತುಳಸಿ ಪತ್ರಗಳಿಂದ ಪೂಜಿಸಿದ ವಿಷ್ಣುದಾಸನನ್ನು ಅನುಗ್ರಹ ಮಾಡ್ತಾನೆ ಅಂತ. ಅದನ್ನು ಸಕಲ ದುರಿತ ನಿವಾರಣ ಸಂಧಿಯಲ್ಲೂ ಇನ್ನೊಂದು ರೀತಿಯಲ್ಲಿ ಹೇಳ್ತಾರೆ, ಭೀಮನ ಮೃದಾಭರಣಗಳಿಗೊಲಿದ ಅಂತ. ಬೇಕಾದಷ್ಟು ವಜ್ರ ವೈಡೂರ್ಯ ಬಂಗಾರದಿಂದ ನಿರ್ಮಾಣವಾಗಿರ್ತಕ್ಕಂಥ ಎಲ್ಲ ಪುಷ್ಪಗಳನ್ನು ಸಮರ್ಪಣೆ ಮಾಡಿದರೂ ಕೂಡ ಚೋಳರಾಜ, ಆಮೇಲೆ ಶ್ರೀನಿವಾಸ ದೇವರ ಮೇಲೆ ಕುಂಬಾರ ಮಣ್ಣಿನಿಂದ ಮಾಡಿರ್ತಕ್ಕಂಥ ತುಳಸಿ ದಳವನ್ನು ಹಾಕಿದರೆ ಅದು ಭದ್ರವಾಗಿ ಪರಮಾತ್ಮರಿಗೆ ಅಂಟಿತ್ತು, ಅದರಿಂದ ಅವನು ಪ್ರೀತ್ಯಾಸ್ಪದನಾದ ಅಂತ. ಈ ರೀತಿಯಾಗಿ ಅಂದರೆ ವಸ್ತುವಿನ ಮೌಲ್ಯದಲ್ಲಿ ಅಥವಾ ಬೆಲೆಯಲ್ಲಿ ಇಲ್ಲ, ಭಕ್ತಿ, ಅದರಿಂದ ಭಕ್ತಿ ಏನಡಗಿದೆಯಲ್ಲ ಅದರ ಮೂಲಕ ಸರ್ವ ಸಮರ್ಪಣೆ ಅನ್ನೋದು ಮಾಡಬೇಕು ಅಂತ. ಇನ್ನು ಪುಷ್ಪ ಯಾರು ಸಮರ್ಪಣೆ ಮಾಡಿದ್ದು ಅಂದರೆ ಗಜೇಂದ್ರ. ಮೊಸಳೆಯ ಆಕ್ರಮಣದಿಂದ ಸರ್ವಶಕ್ತಿಯಿಂದ ಎದುರಿಸಿ ತನ್ನ ಪೌರುಷ ಪ್ರಯತ್ನ ಎಲ್ಲ ವಿಫಲ ಆಗತ್ತೆ, ಆವಾಗ ಅಲ್ಲೇ ಇರ್ತಕ್ಕಂಥ ಕೆಸರಿನಲ್ಲಿದ್ದ ಕಮಲ ಪುಷ್ಪವನ್ನು ಎತ್ತಿ ಹಿಡಿದು ಆವಾಗ ಆರ್ತ ಭಾವದಿಂದ ಮೊರೆ ಇಟ್ಟ ಗಜರಾಜನನ್ನು ರಕ್ಷಣೆ ಮಾಡಲಿಕ್ಕೆ ಪರಮಾತ್ಮ ಓಡೋಡಿ ಬರ್ತಾನೆ ಅಂತ. ದಾಸರು ಅದನ್ನು ಬಹಳ ಸುಂದರವಾಗಿ ಹೇಳ್ತಾರೆ. ಕರಿಯ ಮೊರೆಯ ಕೇಳಿ ಸಿರಿಗೆ ಹೇಳದೆ ಬಂದೆ, ಕರಿರಾಜನು ನಿಮ್ಮ ಹಿರಿಯಪ್ಪನ ಮಗನೇನೋ. ಆ ರೀತಿಯಾಗಿ ಯಾವಾಗ ಭಕ್ತಿ ಅನ್ನೋದಿದೆಯೋ ಆವಾಗ ಪರಮಾತ್ಮ ಶೀಘ್ರದಲ್ಲಿ ಬಂದು ಆ ಭಕ್ತನಿಗೆ ರಕ್ಷಣೆ ಮಾಡ್ತಾರೆ. ಇನ್ನು ಫಲ, ಅದಕ್ಕೆ ಶಬರಿ. ವರ್ಷ ವರ್ಷಗಳವರೆಗೆ ಶ್ರೀರಾಮನ ಪ್ರತೀಕ್ಷೆಯಲ್ಲಿ ಕಾದು ಕುಳಿತ ದಾಸಿ ಶಬರಿ ಕಾಡಿನಲ್ಲಿ ಬೆಳೆದಿರ್ತಕ್ಕಂಥ ಫಲಗಳನ್ನು ಭಕ್ತಿಯಿಂದ ಪರಮಾತ್ಮನಿಗೆ ಅರ್ಪಿಸಿ ಪರಮ ಶ್ರೇಯಸ್ಸನ್ನು ಪಡೆದಳು ಅಂತ ರಾಮಾಯಣ ವರ್ಣನೆ ಮಾಡುತ್ತೆ. ಇನ್ನು ತೋಯಂ ರಂತಿದೇವ ಬಹಳ ದಿವಸಗಳ ಉಪವಾಸ ವ್ರತ ಎಲ್ಲ ಆಚರಣೆ ಮಾಡ್ತಾನೆ. ಇನ್ನೇನು ಪಾಲನೆ ಮಾಡಬೇಕು ಅಂತ ತಾನು ಸ್ವೀಕಾರ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ಹಿಟ್ಟನ್ನು ಆಹಾರವನ್ನು ಇಟ್ಕೊಂಡಿರ್ತಾನೆ. ಆವಾಗ ಉಪವಾಸದಿಂದ ಬಳಲಿದ ಆ ಬೇಡ ಒಬ್ಬ ಬರ್ತಾನೆ. ಅವನು ಬಂದಾಗ ನೀಡಿ ಉಳಿದಿರುವ ಸ್ವಲ್ಪ ನೀರನ್ನು ಕೂಡ ಆ ರಾಜ ರಂತಿದೇವ ಕುಡಿಲಿಕ್ಕೆ ಬಯಸ್ತಾನೆ. ಹಿಟ್ಟನ್ನೆಲ್ಲ ಆ ಬೇಡನಿಗೆ ಕೊಟ್ಬಿಡ್ತಾನೆ. ಕೊನೆಗೆ ಆ ಸ್ವಲ್ಪ ಮಾತ್ರ ನೀರು ಇರುತ್ತೆ, ಅದನ್ನು ಕುಡಿಬೇಕು ಅಂತ ಇನ್ನೇನು ಅಂದ್ಕೊಂಡಿರ್ತಾನೆ. ಅಷ್ಟರಲ್ಲಿ ಎದುರಿಗೆ ನೀರಿಗಾಗಿ ಬಾಯಿ ತೆರೆಕೊಂಡು ತನ್ನನ್ನೇ ದೀನ ದೃಷ್ಟಿಯಿಂದ ನೋಡ್ತಾ ಒಂದು ನಾಯಿ ಬರುತ್ತೆ. ಆವಾಗ ಆ ನಾಯಿಯನ್ನು ನೋಡಿ ಸರ್ವಾಂತರ್ಯಾಮಿಯಾಗಿರ್ತಕ್ಕಂಥ ಪರಮಾತ್ಮ ಪ್ರೀತನಾಗಲಿ ಅಂತ ಆ ನೀರನ್ನು ಕೂಡ ನಾಯಿಗೆ ಕೊಟ್ಟುಬಿಡ್ತಾನೆ. ಹೀಗೆ ರಾಜ ರಂತಿದೇವ ಅದ್ಭುತವಾದ ಮಾತನ್ನು ಹೇಳ್ತಾನೆ. ಆ ಸಂದರ್ಭದಲ್ಲಿ ಸ್ವಾಮಿ, ಸಮಸ್ತ ಚಕ್ರಾಧಿಪತ್ಯವನ್ನಾಗಲಿ ಸಕಲ ಭೋಗ ಭಾಗ್ಯಗಳನ್ನಾಗಲಿ ಹೆಚ್ಚೇನು ಮುಕ್ತಿಯನ್ನು ಕೂಡ ನಾನು ಬಯಸೋದಿಲ್ಲ. ಸಕಲ ಜನರ ದುಃಖವನ್ನು ನಾನೇ ಅನುಭವಿಸುವಂತಾಗಲಿ, ಅವರು ದುಃಖರಹಿತರಾಗುವಂತಿದ್ದರೆ ಅದೇ ನನಗೆ ಸಂತೋಷ. ಇದು ತ್ಯಾಗ. ತಪಸ್ವಿಯಾದ ರಂತಿದೇವನನ್ನು ಪರಮಾತ್ಮ ಉದ್ಧಾರ ಮಾಡ್ತಾನೆ. ಹೀಗೆ ಪತ್ರ, ಅದಕ್ಕೆ ವಿಷ್ಣುದಾಸ ಮತ್ತು ಭೀಮ ಇವರ ಉದಾಹರಣೆ. ಪುಷ್ಪ ಅಂದರೆ ಗಜೇಂದ್ರನ ಉದಾಹರಣೆ. ಫಲ ಅಂದರೆ ಶಬರಿ. ತೋಯ ಅಂದರೆ ರಂತಿದೇವ. ಹೀಗೆ ಎಲ್ಲರೂ ಕೂಡ ಆದರ್ಶ ಉದಾಹರಣೆಗಳೆನಿಸಿ ಎಲ್ಲವನ್ನು ಕೂಡ ಪರಮಾತ್ಮನಿಗೆ ವಿಶೇಷವಾಗಿ ಸಮರ್ಪಣೆ ಮಾಡ್ತಾರೆ. ಆ ರೀತಿಯಾಗಿ ಆತ್ಮನಿವೇದನಂ ಅಂತ, ನಂದೇನಿದೋ ಸ್ವಾಮಿ ನಿಂದೇ ಇದೆಲ್ಲವೋ ಅಂತ ನಮ್ಮಲ್ಲಿ ಇರುವುದೆಲ್ಲ ಕೂಡ ವ್ಯಾಸೋಚ್ಚಿಷ್ಟ ಭಗವಂತನೇ ಕೊಟ್ಟಿರ್ತಕ್ಕಂಥದ್ದು. ಅವನೇ ಕೊಟ್ಟಿದ್ದನ್ನು ಅವನಿಗೆ ಕೊಟ್ಟರೆ ಮತ್ತೆ ತಿರಸ್ಕಾರ ಮಾಡ್ತಾನ ಅಂತ ಯಾವುದೇ ಕಾರಣಕ್ಕೂ ಸಂಶಯ ಬೇಡ. ಅಗ್ನಿಯಲ್ಲಿ ಮಾಡಿದ ಅನ್ನವನ್ನು ಮತ್ತೆ ಅಗ್ನಿಯಲ್ಲೇ ಹೋಮ ಮಾಡ್ತೀವೋ ಇಲ್ಲೋ ಅದೇ ರೀತಿ ಎಲ್ಲವನ್ನು ಕೂಡ ಭಗವಂತನಿಗೆ ಮತ್ತೆ ಸಮರ್ಪಣೆ ಮಾಡಿದ್ರೆ ಭಗವಂತ ಆ ವಸ್ತುವಿನ ಹಿಂದಿರ್ತಕ್ಕಂಥ ಭಕ್ತಿಯನ್ನು ಗಮನಿಸಿ ಸ್ವೀಕಾರ ಮಾಡಿ ವಿಶೇಷವಾಗಿ ಅನುಗ್ರಹ ಮಾಡ್ತಾನೆ. ಈ ರೀತಿಯಾಗಿ ನವಲಕ್ಷಣಗಳಿಂದ ಕೂಡಿರ್ತಕ್ಕಂಥ ಆ ಭಕ್ತಿ ಮಾಡಿದರೆ ಪರಮಾತ್ಮ ವಿಶೇಷವಾಗಿ ಆ ಜೀವರಿಗೆ ಕಾರುಣ್ಯವನ್ನು ಮಾಡಿ ತತ್ವಜ್ಞಾನ ದ್ವಾರ ಮೋಕ್ಷವನ್ನು ಆಯಾ ಜೀವನ ಸ್ವರೂಪಯೋಗ್ಯತಾನುಸಾರ ಅನುಗ್ರಹಿಸ್ತಾನೆ ಅಂಥೇಳಿ ಈ ರೀತಿಯಾಗಿ ನವವಿಧ ಭಕ್ತಿಯ ಒಂದು ಚಿಂತನೆಯನ್ನು ವಿಶೇಷವಾಗಿ ಮಾಡುವಂಥ ಅವಕಾಶ ರಾಯರ ಸನ್ನಿಧಾನದಲ್ಲಿ ಆಗಿದ್ದು ಬಹಳ ಸಂತೋಷ ಆಗಿದೆ. ಗುರುಗಳ ಅಂತರ್ಯಾಮಿಯಾಗಿರ್ತಕ್ಕಂಥ ಪರಮಾತ್ಮನಿಗೆ ಇದನ್ನು ಸಮರ್ಪಣೆ ಮಾಡ್ತೀನಿ. ಶ್ರೀಕೃಷ್ಣ ಅರ್ಪಣ ವಸ್ತು.